कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಚಂದನ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಗಿ. ಕೇಳುಗರೆ, ಈಗ ನಮ್ಮ ಫೋನ್ ಸಂಪರ್ಕದಲ್ಲಿ ಡಾಕ್ಟರ್ ಚಂದನ್ ಅವರಿದ್ದಾರೆ. ಇವರು ಹಲಸಿನ ಮೌಲ್ಯವರ್ಧನೆ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹಲಸಿನ ಹಣ್ಣಿನ ಮೌಲ್ಯವರ್ಧನೆ ಮಾಡೋದ್ರಿಂದ ಏನೆಲ್ಲ ಅನುಕೂಲ, ಹೇಗೆ ಮಾಡಬಹುದು ಅನ್ನೋಂತ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ಡಾಕ್ಟರ್ ಚಂದನ್ ಅವರೇ. ನಮಸ್ಕಾರ ಸರ್. ಈಗ ಹಲಸಿನಲ್ಲಿ ಹಣ್ಣಿನ ಮೌಲ್ಯವರ್ಧನೆ ಮಾಡ್ತೀವಿ, ಅದು ಮೌಲ್ಯವರ್ಧನೆ ಮಾಡೋಕ್ಕಿಂತ ಮುಂಚೆ ನಾವು ಇಂತಿಂತ ಹಲಸಿನ ಹಣ್ಣ ಇರಬೇಕು, ಅದ್ರ ಗುಣಮಟ್ಟ ಹೆಂಗಿರ್ಬೇಕು, ಇಷ್ಟು ಮಾಗಿರ್ಬೇಕು, ಹಂಗೇನಾದ್ರೂ ಇರುತ್ತೋ ಹೇಗೆ, ಮತ್ತು ಏನೇನು ಮೌಲ್ಯವರ್ಧನೆಗೊಳಿಸಬಹುದು ಸ್ವಲ್ಪ ಮಾಹಿತಿ ಕೊಡ್ತೀರಿ? ಹಲಸಿನಲ್ಲಿ ನಾವು ಮೌಲ್ಯವರ್ಧನೆ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಹಲಸಿನ ಹಣ್ಣಾದ್ರೂ ಸರಿನೆ, ಅದು ಯಾವ ಹಂತದಲ್ಲಿ ಬೆಳವಣಿಗೆ ಇದ್ರೂ ಕೂಡ ನಾವು ಮೌಲ್ಯವರ್ಧನೆಯನ್ನ ಮಾಡಬಹುದು. ಮುಖ್ಯವಾಗಿ ನಾವು ಈ ಮಲೆನಾಡು ಭಾಗದಲ್ಲಿ ಎರಡು ರೀತಿಯಾದಂತಹ ಹಲಸಿನ ನೋಡ್ತೀವಿ. ಒಂದು ಹಣ್ಣಾದ್ಮೇಲೂ ತೊಳೆಗಳು ಗಟ್ಟಿಯಾಗಿರುವಂತದ್ದು, ಮತ್ತೊಂದು ಹಣ್ಣಾದ್ಮೇಲೆ ಅದು ಬಹಳ ಮೆದುವಾಗಿ ಇರುತ್ತೆ ಅಂತದನ್ನ ಅಂಬಲಿ ಅಂತ ಕರಿತೀವಿ. ಈ ಎರಡೂ ವಿವಿಧ ಹಂತಗಳಲ್ಲಿ, ಅಂದ್ರೆ ವಿವಿಧ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಉಪಯೋಗಿಸಿಕೊಂಡು ಬೇರೆ ಬೇರೆ ಆದಂತಹ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರಿಸಿಕೊಳ್ಳಬಹುದು. ಸರ್ವೆ ಸಾಮಾನ್ಯವಾಗಿ ನಾವು ನೋಡುವಂತದ್ದು, ಒಂದು ಕಾಯಿಗಳು ಬಲ್ತಿ ಇನ್ನು ಹಣ್ಣಾಗಿಲ್ಲದೆ ಇದ್ದಾಗ ಅದರಿಂದ ಚಿಪ್ಸ್ ನ ಮಾಡುವಂತದ್ದು, ಮತ್ತೊಂದು ಬಲ್ತಿರುವಂತ ಕಾಯಿ ಅಥವಾ ಹಣ್ಣಾದಂತಹ ಕಾಯಿಗಳಿಂದ ಹಪ್ಪಳಗಳನ್ನ ಮಾಡುವಂಥದ್ದು. ಇವೆರಡು ಪದಾರ್ಥಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ. ಇವುಗಳ ಅಲ್ಲದೇನೆ ಬೇರೆ ಪದಾರ್ಥಗಳನ್ನು ನಾವು ತಯಾರಿಸಬಹುದು. ಉದಾಹರಣೆಗೆ ನಾವು ತಿನ್ನಲಿಕ್ಕೆ ಅಥವಾ ಅಡುಗೆಯನ್ನ ಮಾಡಲಿಕ್ಕೆ ಸಿದ್ಧವಾಗಿರುವಂತಹ ಕಾಯಿನ ಸೊಳ್ಳೆಗಳನ್ನ ಮಾಡಿ ಇಟ್ಕೊಳ್ಳುವಂಥದ್ದು. ಕೆಲವರು ಏನ್ ಮಾಡ್ತಾ ಇದಾರೆ, ಕಾಯಿಗಳು ಸ್ವಲ್ಪ ಬಲ್ತಿದ್ದು ಒಂದು 30-45 ದಿವಸ ಆಗಿತ್ತು, ಎಳೆಕಾಯಿ ಆಗಿರುವಂತದನ್ನ ಕೊಯ್ಲು ಮಾಡಿ ಮೇಲ್ಗಡೆ ಸಿಪ್ಪೆಯನ್ನ ತೆಗೆದು ಉಳಿದವನ್ನ ಅದನ್ನ ಕತ್ತರಿಸಿ ಅದನ್ನ ಉಪ್ಪಿನ ನೀರಿನಲ್ಲಿ ಅಥವಾ ಉಪ್ಪಿನ ದ್ರಾವಣದಲ್ಲಿ ಹಾಕಿಟ್ಟು ಅದನ್ನ ತರಕಾರಿಯಾಗಿ ಉಪಯೋಗಿಸ್ಕೊಳ್ತಾ ಇದೆ. ಈ ರೀತಿ ಇಟ್ಕೊಂಡ ನಂತರ ಬಹಳಷ್ಟು ದಿನಗಳ ನಾವು ಶೇಖರಣೆ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ನಾವು ಕಾಯಿಗಳು ಬಲ್ತ್ ಆದ್ಮೇಲೆ, ಅಂದ್ರೆ 30-50 ದಿನ ಆದ್ಮೇಲೆ ಅದನ್ನ 0.1% ಅಷ್ಟು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ ಒಂದು ರಾಸಾಯನಿಕ ಬರುತ್ತೆ, ಅದರ ಒಂದು ದ್ರಾವಣದಲ್ಲಿ ಅದ್ದಿ ಅದನ್ನ ನಾವು ಒಣಗಿಸಿ ಇಟ್ಕೋತು ಅಂತಂದ್ರೆ ಯಾವಾಗ ಬೇಕಾದ್ರೂ ಅದನ್ನ ನಾವು ಉಪಯೋಗಿಸ್ಕೊಂಡು ತರಕಾರಿಯಾಗಿ ಬಳಸ್ಬಹುದು. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಈ ಎಳೆ ಹಲಸಿನಿಂದ ಕ್ಯಾನ್ಡ್ ಪ್ರಾಡಕ್ಟ್ ಅಂತ ಮಾಡ್ತಾರೆ. ಅಂದ್ರೆ ನಾವು ಪೈನಾಪಲ್ ನ ಯಾವ ರೀತಿ ಸ್ಪೈಸಸ್ ಮಾಡಿ ಅದನ್ನ ಟಿನ್ ಕ್ಯಾನ್ ಗಳಲ್ಲಿ ಶೇಖರಣೆ ಮಾಡ್ತೀವಿ, ಅದೇ ರೀತಿ ಅವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮೇಲ್ಗಡೆ ಪದರವನ್ನ ಸಿಪ್ಪೆಯನ್ನ ತುಳಿದು ತೆಗೆದು ಉಳಿದ ಭಾಗವನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ಹಬೆನಲ್ಲಿ ಬೇಯಿಸ್ತಾರೆ. ಹಬೆನಲ್ಲಿ ಬೇಯಿಸಿ ಅದಂತರ ಟಿನ್ ಕ್ಯಾನ್ ಗಳಲ್ಲಿ ಹಾಕಿ ಅದನ್ನ ಗಾಳಿ ಆಡದಂತೆ ಮುಚ್ಚಳ ಮುಚ್ಚಿ ನಂತರ ಅದನ್ನ ಬಿಸಿನೀರಿನಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿ ಅದನ್ನ ಶೇಖರಣೆ ಮಾಡ್ತಾರೆ. ಇದನ್ನ ಕೂಡ ನಾವು ಇವತ್ತು ಅದನ್ನ ಏನು ಅಂತಂತಾರೆ ಅಂತಂದ್ರೆ ಈ ಮಾಂಸಕ್ಕೆ ಪರ್ಯಾಯ, ವೆಜಿಟೇರಿಯನ್ಸ್ಗಳಿಗೆ ಪರ್ಯಾಯವಾಗಿ ಅದನ್ನ ಉಪಯೋಗಿಸಬಹುದು ಅಂತ ಹೇಳ್ತಾರೆ. ಇದು ಅಲ್ದೇ ನಾವು ಮಾತು ಈಗ ಹಣ್ಣಾಯ್ತು ಅಂದಾಗ ಅದನ್ನ ನಾವು ತಿನ್ಲಿಕ್ಕೆ ಬಳಸ್ತೀವಿ, ಆದ್ರೆ ಹಾಗೇನೆ ನಾವು ಇಟ್ಕೊಳ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾವು ಸಿದ್ಧ ಪಾನೀಯಗಳನ್ನ ತಯಾರಿ ಮಾಡಬಹುದು, ಅಂದ್ರೆ ಜ್ಯೂಸ್ಗಳನ್ನ. ಹೇಗೆ ಮಾಡುವಂಥದ್ದು ಅಂತಂದ್ರೆ, ನಮ್ಮಲ್ಲಿ ಈಗ 1 kg ಹಣ್ಣಿನ ತಿರುಳು ಇತ್ತು ಅಂತಂದ್ರೆ ಅದಕ್ಕೆ ಸುಮಾರು 4 ಲೀಟರ್ ನೀರು ಬೇಕಾಗುತ್ತೆ. 700 ರಿಂದ 750 ಗ್ರಾಮ್ ಅಷ್ಟು ಸಕ್ಕರೆ, ಸುಮಾರು 18 ಗ್ರಾಮ್ ಅಷ್ಟು ನಿಂಬೆ ಉಪ್ಪು ಅಥವಾ ನಿಂಬು ಅರ್ಕ ಅಂತ ಹೇಳ್ತೀವಿ. ಇಷ್ಟು ಸಾಮಗ್ರಿಗಳು ನಮಗೆ ಬೇಕಾಗುತ್ತೆ. ಫಸ್ಟ್ ಹಣ್ಣಿನ ಸೊಳೆಗಳನ್ನ ಬಿಡಿಸ್ಕೊಂಡು ಅದನ್ನ ರುಬ್ಬಿಕೊಂಡು ಜಾರಳಿನಲ್ಲಿ ಹಾಕಿ ಸೋಸ್ಕೋಬೇಕು. ಅದಕ್ಕೆ ನೀರನ್ನ ಹಾಕಿ ಮಿಶ್ರಣ ಮಾಡಬೇಕು. ನೀರು, ಸಕ್ಕರೆ ಮತ್ತು ನಿಂಬು ಅರ್ಕವನ್ನು ಹಾಕಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಆದ್ಮೇಲೆ ಈ ಮಿಶ್ರಣವನ್ನ ಸುಮಾರು 85 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಿಸಿ ಮಾಡಬೇಕು. ಬಿಸಿ ಆದ ನಂತರ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಪೊಟ್ಯಾಸಿಯಂ ಮೆಟಾಬೈಸಲ್ಫೈಟ್ ಅನ್ನೋ ಒಂದು ರಾಸಾಯನಿಕ ಬರುತ್ತೆ, ಅದನ್ನ ನಾವು ಸುಮಾರು 6 ಗ್ರಾಮ್ ಅಷ್ಟು ಅದಕ್ಕೆ ಮಿಶ್ರಣವನ್ನ ಮಾಡಿ ಅನಂತರ ಬಾಟ್ಲುಗಳಿಗೆ ಹಾಕ್ಬೇಕು. ಅಥವಾ ರಾಸಾಯನಿಕವನ್ನ ಹಾಕಿಲ್ಲ ಅಂತಂದ್ರೂ ನಡೆಯುತ್ತೆ. ಹಣ್ಣಿನ ರಸವನ್ನ ಗಾಜಿನ ಬಾಟಲ್ಗಳಲ್ಲಿ ತುಂಬಿಸಿ ಅದಕ್ಕೆ ಸೀಲ್ ಕ್ಯಾಪ್ ಅನ್ನ ಹಾಕಿ ಸೀಲ್ ಮಾಡ್ಬೇಕು. ಸೀಲ್ ಮಾಡಿದಂತ ಬಾಟಲ್ಗಳನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಬಿಸಿ ನೀರಿನಲ್ಲಿ ಅದ್ದಿ ಕುದಿಸ್ಬೇಕು. ಸುಮಾರು 15-20 ನಿಮಿಷ ಕುದಿಸ್ಬೇಕು. 15 ನಿಮಿಷ ಆದ್ಮೇಲೆ ಅದನ್ನ ನೀರಿನ ಬಿಸಿ ನೀರಿನಿಂದ ತೆಗೆದು ಹೊರಗಡೆ ಗಾಳಿನಲ್ಲಿ ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈ ರೀತಿ ನಾವು ಸಿದ್ಧ ಪಾನೀಯಗಳನ್ನ ತಯಾರಿ ಮಾಡ್ಕೋತು ಅಂತಂದ್ರೆ ಇದ್ರು ಯಾವುದೇ ರೀತಿ ಕೆಡದೇ 2.5-3 ತಿಂಗಳ ಕಾಲ ಇರುತ್ತೆ. ಇದನ್ನ ನಾವು ಮಾರುಕಟ್ಟೆಯನ್ನ ಕೂಡ ಮಾಡಬಹುದು. ಇದ ಅಲ್ಲದೆ ಹಣ್ಣಿನ ಸೊಳೆಯಿಂದ ನಾವು ಜಾಮ್ ಕೂಡ ಮಾಡಬಹುದು. ಈ ಜಾಮ್ ನ ತಯಾರಿಸಲಿಕ್ಕೆ ನಮ್ಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಹಣ್ಣಿನ ತಿರುಳು ಸುಮಾರು 1 kg ಪ್ರಮಾಣಕ್ಕೆ, 700-750 ಗ್ರಾಮ್ ಅಷ್ಟು ಸಕ್ಕರೆ ಬೇಕಾಗುತ್ತೆ, 1 ಗ್ರಾಮ್ ಅಷ್ಟು ನಿಂಬು ಉಪ್ಪು ಅಥವಾ ನಿಂಬು ಅರ್ಕ ಬೇಕಾಗುತ್ತೆ. ಮಾಡುವಂತ ವಿಧಾನ ಹೇಗೆ ಅಂತಂದ್ರೆ, 1 kg ಹಣ್ಣಿನ ತಿರುಳಿಗೆ ಸಕ್ಕರೆಯನ್ನ ಹಾಕಿ ಮಿಶ್ರಣ ಮಾಡಬೇಕು. ಅದನ್ನ ಕುದಿಸ್ತಾ ಹೋಗ್ಬೇಕು. ನಾವು ಪ್ರಾರಂಭದಲ್ಲಿ ಕುದಿಸ್ತಾ ಇರ್ಬೇಕಾದ್ರೆ ಒಂದು ಸೌಟಿನಿಂದ ಕುದಿಯುವಂತ ಮಿಶ್ರಣವನ್ನ ಮೇಲೆ ತಗೊಂಡು ಇಳಿಬಿಡ್ತು ಅಂತಂದ್ರೆ ನೀರ್ ತರ ಬಿಡ್ತಾ ಇರುತ್ತೆ. ಅದನ್ನ ಯಾವ ಹಂತದವರೆಗೆ ಕುದಿಸ್ಬೇಕು ಅಂತಂದ್ರೆ ನಾವು ಹಾಳೆ ಅಥವಾ ಶೀಟ್ ಟೆಸ್ಟ್ ಅಂತ ಕರಿತೀವಿ. ಅಂತಂದ್ರೆ ಒಂದು ಚಮಚದಿಂದ ಕುದಿತಿರುವಂತ ಮಿಶ್ರಣವನ್ನ ತಗೊಂಡು ಸ್ವಲ್ಪ ತಣ್ಣಗೆ ಮಾಡಿ ಅದನ್ನ ಇಳಿಬಿಡ್ತು ಅಂದ್ರೆ ಗಟ್ಟಿಯಾಗಿ ಬೀಳಬೇಕು. ಅಲ್ಲಿವರೆಗೂ ಅದನ್ನ ಕುದಿಸ್ಬೇಕು. ಯಾವಾಗ ಈ ಗಟ್ಟಿಯಾಗಿ ಬೀಳಕ್ಕೆ ಪ್ರಾರಂಭ ಆಗುತ್ತೆ ಅವಾಗ ನಿಂಬು ಅರ್ಕವನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 1 ನಿಮಿಷ ಅದನ್ನ ಕುದಿಸಿ ಅನಂತರ ಅದನ್ನ ಸ್ವಚ್ಛವಾಗಿರುವಂತಹ ಗಾಜಿನ ಬಾಟ್ಲಿನಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೋಬಹುದು. ಇದು ಜಾಮ್ ಮಾಡುವಂತ ವಿಧಾನ. ಈಗ ಎಲ್ಲವೂ ನಾವು ಚಿಪ್ಸ್ ಅಂತ ಹೇಳದೆ ಆಗ್ಲಿ, ಅದು ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ, ಎಣ್ಣೆನಲ್ಲಿ ಕರಿತೀವಿ, ಎಣ್ಣೆನಲ್ಲಿ ಫ್ರೈ ಮಾಡಾದ್ಮೇಲೆ ಅದನ್ನು ತೆಗೆದು ಅದಕ್ಕೆ ಮಸಾಲ ಪದಾರ್ಥಗಳನ್ನ ಹಾಕಿ ಇಡ್ತೀವಿ. ಈ ರೀತಿಯಾಗಿ ನಾವು ಫ್ರೈ ಮಾಡಿದಾಗ ಅಂತ ಚಿಪ್ಸ್ಗಳಲ್ಲಿ ಎಣ್ಣೆ ಅಂಶ ತುಂಬಾನೇ ಜಾಸ್ತಿ ಇರುತ್ತೆ. ಕೆಲವು ಸಲ ಅದು ಮೆದು ಕೂಡ ಆಗ್ಬಹುದು ಫ್ರೈ ಮಾಡಿ ಆದ್ಮೇಲೆ. ಅದಕ್ಕೆ ಏನು ಅಂತಂದ್ರೆ ಇತ್ತೀಚೆಗೆ ವ್ಯಾಕ್ಯೂಮ್ ಫ್ರೈಯಿಂಗ್ ಅಂತ ಒಂದು ತಂತ್ರಜ್ಞಾನ ಇದೆ. ಅದನ್ನ ನಾವು ಬಳಸ್ಕೊಂಡು ಚಿಪ್ಸ್ ನ ತಯಾರಿ ಮಾಡ್ತೀವಿ ಅಂತಂದ್ರೆ ಆ ಚಿಪ್ಸ್ಗಳು ತುಂಬಾ ಗರಿಗರಿಯಾಗಿರ್ತವೆ, ತಿನ್ಲಿಕ್ಕೆ ತುಂಬಾ ರುಚಿಕರವಾಗಿರ್ತವೆ, ಅದಕ್ಕೆ ಬಾಳಿಕೆ ಕೂಡ ಜಾಸ್ತಿ ಇರುತ್ತೆ. ಈ ವ್ಯಾಕ್ಯೂಮ್ ಫ್ರೈಯಲ್ಲಿ ನಾವು ಚಿಪ್ಸ್ ನ ಮಾಡ್ಬೇಕು ಅಂತಂದ್ರೆ ನಮ್ಗೆ ವ್ಯಾಕ್ಯೂಮ್ ಫ್ರೈಯಿಂಗ್ ಅಂತ ಒಂದು ಮೆಷಿನ್ ಬೇಕಾಗುತ್ತೆ. ಸುಮಾರು 1.5 ಲಕ್ಷದಷ್ಟು ಖರ್ಚು ತಗಲುತ್ತೆ ಅದಕ್ಕೆ. ಅದನ್ನ ನಾವು ಉಪಯೋಗಿಸ್ಕೊಂಡು ಮಾಡಿಸ್ತು ಅಂತಂದ್ರೆ ನಮ್ಗೆ ಎಣ್ಣೆ ಬೇಕಾಗಿ ಚಿಪ್ಸ್ ನ ಕರೀಲಿಕ್ಕೆ ಬೇಕಾಗಿರುವಂತ ಎಣ್ಣೆ ಪ್ರಮಾಣ ತುಂಬಾನೇ ಕಡಿಮೆ ಇರುತ್ತೆ. ಕರೆದಾದ್ಮೇಲೆ ಚಿಪ್ಸ್ ನಲ್ಲಿ ಎಣ್ಣೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಅದು ಆರೋಗ್ಯಕ್ಕೂ ಕೂಡ ಬಹಳಷ್ಟು ಒಳ್ಳೆಯದು. ಇವುಗಳು ಅಲ್ಲದೆ ಬಹಳ ಮುಖ್ಯವಾದಂತ ಒಂದು ಅಂಶವನ್ನ ನಾನು ನಿಮ್ಗೆ ಹೇಳಬೇಕು ಆಗಿರೋದು ಅಂತಂದ್ರೆ ಈ ಅಂಬಲಿ ಹಲಸು, ಅದು ತಾಯಿ ಬೊತ್ತಾಗಿ ಬಲಿಸಿದಾಗ ಇನ್ನು ಹಣ್ಣಾಗೋಕೆ ಮೊದಲು ನಾವು ಅದನ್ನ ಉಪಯೋಗಿಸ್ಕೊಂಡು ಚಿಪ್ಸ್ ಅನ್ನ ಮಾಡ್ತೀವಿ, ಹಪ್ಪಳಗಳನ್ನ ಮಾಡ್ತೀವಿ. ಆದ್ರೆ ಒಮ್ಮೆ ಹಣ್ಣಾಗೋಯ್ತು ಅಂತಂದ್ರೆ ಅದನ್ನ ಯಾರೂ ಮುಟ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಈ ಮಲೆನಾಡು ಪ್ರದೇಶದಲ್ಲಿ ಸುಮಾರು 60-70% ಈ ಅಂಬಲಿ ಹಲಸು ಇದೆ. ಬಹಳಷ್ಟು ಪ್ರಮಾಣದಲ್ಲಿ ಈ ಅಂಬಲಿ ಹಲಸು ಉಪಯೋಗಿಸ್ಕೊಳ್ಳದೇ ಹಾಳಾಗ್ತಾ ಇದೆ. ಹಾಗಾಗಿ ಹಣ್ಣಾಗಿರುವಂತ ಅಂಬಲಿ ಹಲಸಿನ ತಿರುಳುಗಳನ್ನ ನಾವು ಶೇಖರಣೆ ಮಾಡಿ ಇಟ್ಕೋತು ನಮಗೆ ಯಾವಾಗ ಹಲಸು ಸಿಗೋದಿಲ್ಲ ನಮ್ಮ ಮನೆಯಲ್ಲಿ ಅದನ್ನ ಬಳಕೆಯನ್ನ ಮಾಡ್ಕೋಬಹುದು. ಅಂತಂದ್ರೆ ಆಗಸ್ಟ್ ನಂತರ ನಮ್ಮ ಮನೆಗಳಲ್ಲಿ ಹಲಸು ಸಿಗದೇ ಇಲ್ಲ. ನಮ್ಮ ಮನೆಯಲ್ಲಿ ಕಡುಬು ಮಾಡಬೇಕು, ಪಾಯಸ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತಂದ್ರೆ ಹಲಸು ಇರೋದಿಲ್ಲ. ಅಂದ್ರೆ ಈ ಎಲ್ಲಾ ಸಮಯದಲ್ಲೂ ನಿಮ್ಗೆ ಹಲಸು ಬೇಕು ಅಂತಂದ್ರೆ ಅದರ ತಿರುಳನ್ನ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಯಾವ ರೀತಿ ಮಾಡುವಂಥದ್ದು ಅಂತಂದ್ರೆ ವಿಧಾನ ತುಂಬಾನೇ ಸುಲಭ ಇದೆ. ನಮ್ಮ ಗೃಹ ಮಟ್ಟದಲ್ಲೇನೇ ಹಣ್ಣಿನ ತಿರುಳನ್ನ ಶೇಖರಣೆ ಮಾಡಿ ಇಟ್ಕೋಬಹುದು. ಮಾಗಿರುವಂತ ಹಣ್ಣನ್ನ ತಗೊಂಡು ಅದರಲ್ಲಿ ಸೊಳ್ಳೆಗಳನ್ನು ಬೇರೆ ಮಾಡ್ಕೊಳ್ಳಿ. ಬೇರೆ ಮಾಡಿ ಅದರಲ್ಲಿರುವಂತ ಬೀಜಗಳನ್ನ ತೆಗೆದಾಕಿ ತಿರುಳನ್ನ ಮಾತ್ರ ತೆಗೆದಿಟ್ಕೋಬೇಕು. ಆ ತಿರುಳುಗಳನ್ನ ಮಿಕ್ಸಿಗಳಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ ಒಂದು ಜಾಲರಿನಲ್ಲಿ ಹಾಕಿ ಅದನ್ನ ಸೋಸ್ಕೋಬೇಕು. ಯಾಕೆಂದ್ರೆ ನಾರು ಏನಾದ್ರೂ ಇತ್ತು ಅಂತಂದ್ರೆ ಬೇರ್ಪಡುತ್ತೆ. ಸೋಸ್ಕೊಂಡ ಆಗಿದಂತ ಆ ತಿರುಳಿಗೆ ಸುಮಾರು 1 ಕೆಜಿ ತಿರುಳಿಗೆ 100 ಗ್ರಾಂ ಅಷ್ಟು ಸಕ್ಕರೆಯನ್ನ ಹಾಕಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಆದ್ಮೇಲೆ ಆ ಮಿಶ್ರಣವನ್ನ ಕುದಿಸ್ಬೇಕು. ಒಂದು ಕುದಿ ಬರುವವರೆಗೂ ಅದನ್ನ ಕುದಿಸಿ ಆದ್ಮೇಲೆ ಅದನ್ನ ರೆಟಾಟ್ ಪೌಚಸ್ ಅಂತ ಬರುತ್ತೆ ಪ್ಯಾಕೇಜ್ಗಳು, ಅಥವಾ ಗಾಜಿನ ಬಾಟ್ಲಿಯನ್ನು ಕೂಡ ನಾವು ಉಪಯೋಗಿಸಿ ಮಾಡಬಹುದು. ರೆಟಾಟ್ ಪೌಚಸ್ ಆದ್ರೆ ತುಂಬಾನೇ ಸುಲಭ. ಆ ರೆಟಾಟ್ ಪೌಚ್ಗಳಲ್ಲಿ ನಾವು ಆ ಮಿಶ್ರಣವನ್ನ ಹಾಕಿ ತುಂಬಿ ಅದನ್ನ ಸೀಲ್ ಮಾಡಬೇಕು. ಈ ರೆಟಾಟ್ ಪೌಚ್ಗಳು ಬೇರೆ ಬೇರೆ ಗಾತ್ರದಲ್ಲಿ ಸಿಗುತ್ತೆ, ಅದನ್ನ ನಾವು ಉಪಯೋಗಿಸ್ಕೋಬಹುದು. ಹಾಕಿ ತುಂಬಿ ಸೀಲ್ ಆದ್ಮೇಲೆ ಆ ಪೌಚ್ ತುಂಬಿ ಸೀಲ್ ಮಾಡಿದಂತ ಪೌಚ್ಗಳನ್ನ ಬಿಸಿ ನೀರಿನಲ್ಲಿ ಹಾಕಿ ಸುಮಾರು 15 ನಿಮಿಷ ಕುದಿಸ್ಬೇಕು. 15 ನಿಮಿಷ ಕುದಿಸಿ ಆದ ನಂತರ ಅದನ್ನ ತೆಗೆದುಕೊಂಡು ಗಾಳಿನಲ್ಲಿ ಇಟ್ಟಿದ್ರು ಅಥವಾ ತಕ್ಷಣಕ್ಕೆ ಬೇಕಾದ್ರೆ ನಾವು ನೀರಿನಲ್ಲಿ ಹತ್ತು ಅಂತಂದ್ರೆ ಅದು ತಣ್ಣಗಾಗುತ್ತೆ. ಈ ರೀತಿಯಾಗಿ ನಾವು ಮಾಡಿ ಇಟ್ಕೊಳ್ತೀವಿ ಅಂತಂದ್ರೆ ಸುಮಾರು 1 ವರ್ಷಗಳ ಕಾಲ ಈ ಹಣ್ಣಿನ ತಿರುಳು ಕೆಡೋದಿಲ್ಲ. ನಮಗೆ ಬೇಕಾದಾಗ ಪ್ಯಾಕೆಟ್ ಅನ್ನ ಓಪನ್ ಮಾಡಿ ನಾವು ಬೇರೆ ಬೇರೆ ಪದಾರ್ಥಗಳನ್ನ ತಯಾರಿಸೋದಕ್ಕೆ ಉಪಯೋಗಿಸ್ಕೋಬಹುದು. ನೀವು ಗಾಜಿನ ಬಾಟ್ಲಿಯಲ್ಲಿ ಮಾಡ್ತೀವಿ ಅಂತಂದ್ರೆ ಮೊದಲು ಗಾಜಿನ ಬಾಟ್ಲಿಗಳನ್ನ ಬಿಸಿನೀರಲ್ಲಿ ಅದ್ದಿ ಬಿಸಿ ಮಾಡ್ಕೋಬೇಕು. ಸಕ್ಕರೆಯನ್ನ ಹಾಕಿದಂತ ಹಣ್ಣಿನ ಸಕ್ಕರೆ ಹಾಕಿ ಕುದಿಸಿದಂತ ಹಣ್ಣಿನ ಮಿಶ್ರಣವನ್ನ ಬಿಸಿ ಇರುವಂತ ಗಾಜಿನ ಬಾಟ್ಲಿನಲ್ಲಿ ಹಾಕಿ ಬಿಜಿಯಾಗಿ ಬಿರುಟೆಯನ್ನ ಹಾಕಿ ಅದನ್ನ ಬಿಸಿನೀರಿನಲ್ಲಿ ಇಡಬೇಕು. ಬಿಸಿನೀರಲ್ಲ ಇಟ್ಟಾಗ ನೀರಿನ ಮಟ್ಟ ಬಾಟ್ಲಿಯ ಮೇಲ್ಗಡೆ ಇರಬೇಕು. ಆ ರೀತಿ ಇಟ್ಟು ಬಾಟ್ಲಿಗಳನ್ನ ಒಂದು 15 ನಿಮಿಷ ಕುದಿಸ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಬಾಟಲಿಗಳು ಒಡೆಯೋದಿಲ್ಲ. 15 ನಿಮಿಷ ಆದ್ಮೇಲೆ ಹಲಸಿನ ತಿರುಳು ಇರುವಂತ ಬಾಟಲಿಗಳನ್ನ ನೀರಿನಿಂದ ಹೊರಗಡೆ ತೆಗೆದು ಗಾಳಿನಲ್ಲಿ ಇಡಬೇಕು. ತಣ್ಣಿಗಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರಿನಲ್ಲಿ ಅದ್ದಬಾರದು. ತಣ್ಣೀರಿನಲ್ಲಿ ಅದ್ದಿತ್ತು ಅಂತಂದ್ರೆ ಬಾಟಲಿಗಳು ಒಡೆದೋಗುತ್ತೆ. ಈ ರೀತಿಯಾದ ಬಾಟಲಿಗಳು ಗಾಳಿನಲ್ಲಿ ಇಟ್ಟಮೇಲೆ ಅವು ತಣ್ಣಗಾಗುತ್ತವೆ. ಅದನ್ನ ಯಾವುದೇ ರೀತಿಯ ರೆಫ್ರಿಜರೇಟರ್ಗಳು ಅಂದ್ರೆ ಫ್ರಿಜ್ನ ಸಹಾಯ ಇಲ್ಲದೆ ಮಾಮೂಲಿ ಸಾಮಾನ್ಯ ವಾತಾವರಣದಲ್ಲೇ ನಾವು 6 ತಿಂಗಳ ಕಾಲ ಶೇಖರಣೆಯನ್ನ ಮಾಡಿ ಇಟ್ಕೋಬಹುದು. ಈ ರೀತಿ ಶೇಖರಣೆ ಮಾಡಿ ಇಟ್ಕೊಂಡಂತ ತಿರುಳುಗಳನ್ನ ನಾವು ಮನೆಯಲ್ಲಿ ಕಡುಬು ಆಗ್ಬೋದು, ಪಾಯಸ ಆಗ್ಬೋದು, ಮತ್ತೆ ಮತ್ತೊಂದು ಸಿಹಿ ಪದಾರ್ಥಗಳನ್ನ ತಯಾರಿ ಮಾಡೋದಕ್ಕೆ ಉಪಯೋಗಿಸ್ಬೋದು. ಆದ್ರೆ ಒಂದನ್ನ ಜ್ಞಾಪಕ ಇಟ್ಕೊಳ್ಳಿ, ಒಮ್ಮೆ ಬಾಟಲಿಯ ಮುಚ್ಚಳವನ್ನ ತೆಗೆದ ನಂತರ ಸಂಪೂರ್ಣ ಪ್ರಮಾಣವನ್ನ ಉಪಯೋಗಿಸ್ಬೇಕು. ಯಾಕೆ ಅಂತಂದ್ರೆ ಹೊರಗಿನ ಭಾಗದ ಗಾಳಿ ಒಳಗಡೆ ಹೊತ್ತು ಅದು ಕೆಳಕ್ಕೆ ಶುರು ಮಾಡಿಕೊಳ್ಳುತ್ತೆ. ಹಾಗಾಗಿ ಸಂಪೂರ್ಣ ಪ್ರಮಾಣವನ್ನ ಉಪಯೋಗಿಸ್ಕೋಬೇಕು. ಇವೆಲ್ಲದರ ಜೊತೆಗೆ ಈಗ ಹಣ್ಣಿನ ತಿರುಳನ್ನ ಮಾಡಿ ಶೇಖರಣೆ ಮಾಡ್ಕೋ ವಿಧಾನ ಹೇಳಿದೆ. ಈಗ ಚಿಕ್ಕಮಂಗ್ಳೂರನ್ನೆಲ್ಲ ಸಕರಾಯಪಟ್ಟಣ ಅಂತಿದೆ, ಅಲ್ಲಿ ನರೇಂದ್ರ ಅಂತ ಒಬ್ರು ಇದ್ದಾರೆ. ಅವರು ಈ ರೀತಿಯಾದಂತ ಹಣ್ಣಿನ ತಿರುಳನ್ನ ಶೇಖರಣೆ ಮಾಡಿ ಇವತ್ತು ಮಾರಾಟವನ್ನ ಕೂಡ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಬೆಂಗಳೂರಿನಲ್ಲಿ ಈ ದೋಸೆ ಹಿಟ್ಟನ್ನ ರೆಡಿ ಇರುವಂತ ದೋಸೆ ಹಿಟ್ಟನ್ನ ಮಾಡಿ ಮಾರಾಟವನ್ನ ಮಾಡ್ತಾರೆ. ಅವರು ಆ ದೋಸೆ ಹಿಟ್ಟಿಗೆ ಈ ಹಲಸಿನ ತಿರುಳನ್ನ ಮಿಶ್ರಣ ಮಾಡಿ ಮಾರುಕಟ್ಟೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹಾಳಾಗ್ತಾ ಇರುವಂತಹ ಅಂಬಲಿ ಹಲಸಿನ ನಾವು ತಡಿಬಹುದು. ಇನ್ನೊಂದು ಮುಖ್ಯವಾದಂತ ಪದಾರ್ಥವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಹಲಸಿನ ಬೀಜದಿಂದ ತಯಾರಿಸಿದಂತ ಬಿಸ್ಕೆಟ್. ಈಗ ನಾವು ಹಣ್ಣಿನ ಉಪಯೋಗಿಸ್ತೀವಿ, ಕಾಯಿಗಳನ್ನ ಉಪಯೋಗಿಸ್ತೀವಿ, ಆದ್ರೆ ಎಲ್ಲೋ ಒಂದ್ ಕಡೆ ಬೀಜವನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಹಲಸಿನ ಬೀಜವನ್ನ ಉಪಯೋಗಿಸ್ಕೊಂಡು ನಮ್ಗೆ ಬೇಕರಿನಲ್ಲಿ ಸಿಗುವಂತ ಬೆಣ್ಣೆ ಬಿಸ್ಕೆಟ್ ಅಂತ ಹೇಳಿ ಅದೇ ಗುಣಮಟ್ಟದ ಬಿಸ್ಕೆಟ್ ಅನ್ನು ಕೂಡ ತಯಾರಿ ಮಾಡಬಹುದು. ತಯಾರಿ ಮಾಡುವಂತದ್ದು ಹೇಗೆ ಅಂತಂದ್ರೆ ಅದಕ್ಕೆ ಬೇಕಾದಂತ ಪದಾರ್ಥಗಳು ಅಂತಂದ್ರೆ ಹಲಸಿನ ಸೊಳ್ಳೆ ಪುಡಿ. ನೀವು ಹಲಸನ್ನ ಬೇಕಾದ್ರೆ ಹುರಿದು ಪುಡಿ ಆದ್ರೂ ಮಾಡ್ಕೋಬಹುದು, ಇಲ್ಲ ಅದನ್ನ ಬೇಯಿಸಿಟ್ಟು ಆಮೇಲೆ ಅದನ್ನ ಪುಡಿ ಮಾಡ್ಕೋಬಹುದು. ಈ ಬಿಸ್ಕೆಟ್ ನ ಮಾಡ್ಬೇಕಾದ್ರೆ ಗರಿಷ್ಠ ಪ್ರಮಾಣದ ಹಲಸಿನ ಬೀಜದ ಪುಡಿಯನ್ನ ನಾವು ಉಪಯೋಗಿಸೋದು ಎಷ್ಟು ಪ್ರಮಾಣ ಅಂತಂದ್ರೆ 20-30 ಭಾಗದಷ್ಟು ಉಪಯೋಗಿಸ್ಬಹುದು ಅಷ್ಟೇ. ನಮ್ಗೆ ಹಲಸಿನ ಬೀಜದ ಪುಡಿ ಸುಮಾರು 100 ಗ್ರಾಮ್ ಅಥವಾ 50 ಗ್ರಾಮ್ ಅನ್ನ ನಾವು ತಗೋಬೇಕು. ಅದಕ್ಕೆ ಮೈದಾ 100 ಗ್ರಾಮ್, ಡಾಲ್ಡಾ 100 ಗ್ರಾಮ್, ಸಕ್ಕರೆ ಪುಡಿ 120 ಗ್ರಾಮ್, ಏಲಕ್ಕಿ ಪುಡಿ ಚಿಟಿಕೆ, ಅಡಿಗೆ ಸೋಡಾ 1 ¼ ಚಮಚ, ಮೊಸರು 1-2 ಚಮಚ, ಅಥವಾ ಅವಶ್ಯಕತೆ ಇತ್ತು ಅಂತಂದ್ರೆ 1 ಮೊಟ್ಟೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಈಗ ಮಾಡುವಂತ ವಿಧಾನ ಹೇಗೆ ಅಂತಂದ್ರೆ, ಹಲಸಿನ ಬೀಜದ ಪುಡಿ ಮತ್ತೆ ಮೈದಾ ಎರಡನ್ನು ಮಿಶ್ರಣ ಮಾಡಿ 1-2 ಬಾರಿ ನಾವು ಅದನ್ನ ಜರಡಿ ಇಟ್ಕೋಬೇಕು. ಅದಕ್ಕೆ ಅದಾದ ನಂತರ ಮತ್ತೊಂದು ಕಡೆ ಈ ಡಾಲ್ಡಾಗೆ ಸಕ್ಕರೆ ಪುಡಿಯನ್ನ ಹಾಕಿ ಒಂದೇ ಇದರಲ್ಲಿ ಅದನ್ನ ಉಜ್ಜುತ್ತಾ ಒಂದೇ ದಿಕ್ಕಿನಲ್ಲಿ ಉಜ್ಜುತ್ತಾ ಅದನ್ನ ಕ್ರೀಮ್ ಆಗಿ ಮಾಡ್ಕೋಬೇಕು. ಆ ರೀತಿ ಉಜ್ಜುತ್ತಾ ಉಜ್ಜುತ್ತಾ ಈ ಹಲಸು ಮೈದಾದ ಪುಡಿ, ಅಡಿಗೆ ಸೋಡಾ, ಏಲಕ್ಕಿ ಪುಡಿ ಇವೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿ ಒಂದು ಹದಕ್ಕೆ ತಂದ್ಕೊಂಡು ಅದನ್ನ ಒಂದು ಹಿಟ್ಟಿನ ಉಂಡೆಯಾಗಿ ಮಾಡ್ಕೋಬೇಕು. ಆ ಹಿಟ್ಟಿನ ಉಂಡೆಯನ್ನ ನಾವು ಒಂದು ತಟ್ಟೆಯಲ್ಲಿ ಹಾಕಿ ಇಡಬೇಕು. ಸಣ್ಣ ಸಣ್ಣ ಉಂಡೆಗಳನ್ನ ಇಡಬೇಕಾದ್ರೆ ಒಂದು ಉಂಡೆಯಿಂದ ಮತ್ತೊಂದು ಉಂಡೆಗೆ ಸ್ವಲ್ಪ ಅಂತರ ಇರಬೇಕು. ಆ ಉಂಡೆಗಳನ್ನ ನಾವು ಆ ರೀತಿ ಇಟ್ಟಂತ ಉಂಡೆಗಳನ್ನ ನಮ್ಮಲ್ಲಿ ಮನೆಯಲ್ಲಿ ಓವೆನ್ ಇದೆ ಅಂತಂದ್ರೆ ಓವೆನ್ ಅಲ್ಲೇ ಇಟ್ಟು ಅದನ್ನ ಬಿಸಿ ಮಾಡ್ತು ಅಂದ್ರೆ ಬಿಸ್ಕೆಟ್ ಆಗಿ ಪರಿವರ್ತನೆ ಆಗ್ತದೆ. ಸುಮಾರು 150 ಡಿಗ್ರಿನಲ್ಲಿ ಅದನ್ನ ಬಿಸಿ ಮಾಡ್ಬೇಕಾಗುತ್ತೆ. ಇಲ್ಲ, ನಮ್ಮ ಮನೆಯಲ್ಲಿ ಓವೆನ್ ಇಲ್ಲ, ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕುಕ್ಕರ್ ನಲ್ಲಿ ಕೆಳಭಾಗಕ್ಕೆ ಸ್ವಲ್ಪ ಮರಳು ಅಥವಾ ಉಪ್ಪನ್ನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಇಟ್ಟು ಮೊದಲು ಅದನ್ನ ಬಿಸಿ ಮಾಡ್ಕೋಬೇಕು. ಆ ಬಿಸಿ ಮಾಡ್ಕೊಂಡು ಆದ್ಮೇಲೆ ಆ ಬಿಸಿ ಆಗಿರುವಂತ ಪ್ಲೇಟಿನ ಮೇಲೆ ಈ ಉಂಡೆಯನ್ನ, ಅರಸಿನ ಬೀಜದ ಉಂಡೆಯನ್ನ ಒಂದು ಅಂತರದಲ್ಲಿ ಇಟ್ಟು ಅದನ್ನ ಮುಚ್ಚಬೇಕು. ಮುಚ್ಚಿ ಸ್ವಲ್ಪ ಹೊತ್ತು, ಒಂದು 15-15 ನಿಮಿಷ ಬಿಸಿ ಮಾಡ್ತು ಅಂತಂದ್ರೆ ಸಂಪೂರ್ಣ ಅದು ಬೆಂದು ಬಿಸ್ಕೆಟ್ ಆಗಿ ಪರಿವರ್ತನೆ ಆಗುತ್ತೆ. ಈ ರೀತಿ ನಾವು ಬಿಸ್ಕೆಟ್ ಅನ್ನ ಮಾಡೋದ್ರಿಂದ ಅಲಸಿನ ಬೀಜವನ್ನು ಕೂಡ ತುಂಬಾ ಚೆನ್ನಾಗಿ ವ್ಯರ್ಥ ಆಗ್ದಂಗೆ ಬಳಸ್ಕೋಬಹುದು. ಇದಿಷ್ಟು ಪದಾರ್ಥಗಳನ್ನ ನಾವು ಮನೆಯಲ್ಲೇ ಬಳಸಿ ಸುಲಭವಾಗಿ ಮಾಡಬಹುದು. ಇದಲ್ದನೇ ಹಲೋ ಡಾಕ್ಟ್ರೆ, ಹಾ ಸರ್, ಇಷ್ಟು ಖಾದ್ಯಗಳನ್ನ ತಯಾರು ಮಾಡಬಹುದು ಅಂತ ಹೇಳಿದ್ರಿ. ಪ್ರಾರಂಭದಲ್ಲಿ ಒಂದು ಇದನ್ನು ಹೇಳಿದ್ರಿ, ಏನಂದ್ರೆ ಪೊಟ್ಯಾಶಿಯಂ ಸಮಥಿಂಗ್ ಏನೋ ಪ್ರಿಸರ್ವ್ ಮಾಡ್ಲಿಕ್ಕೆ ಇದನ್ನೆಲ್ಲಾನು ಬಳಸಬಹುದು. ಪೊಟ್ಯಾಶಿಯಂ ಮೆಟಾಬೈ ಸಲ್ಫೇಟ್, ಹಾ, ಪೊಟ್ಯಾಶಿಯಂ ಮೆಟಾಬೈ ಸಲ್ಫೇಟ್, ಅದು ಅದನ್ನ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೋ ಬೀರಲ್ಲು ಅದನ್ನ ಸ್ವಲ್ಪ ಹೇಳಿ. ಇಲ್ಲ ಸರ್, ಇದು ಪ್ರಪಂಚದಾದ್ಯಂತ ಆಹಾರ ಪದಾರ್ಥಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಉಪಯೋಗಿಸುವಂತ ಒಂದು ರಾಸಾಯನಿಕ ಸರ್. ಇದು ಆರೋಗ್ಯದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮ ಹೊಂದೋದಿಲ್ಲ. ಒಂದು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಪದಾರ್ಥಕ್ಕೂ ಇದನ್ನ ಇಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ಒಂದು ನಿಯಮ ಇದೆ. ಅದನ್ನ ನಾವು ತಿಳ್ಕೊಂಡು ಉಪಯೋಗಿಸ್ಬೇಕು. ಅದಕ್ಕಿಂತ ಹೆಚ್ಚಿನ ಪ್ರಮಾಣವನ್ನ ನಾವು ಉಪಯೋಗಿಸ್ತು ಅಂತಂದಾಗ ಪದಾರ್ಥದ ಗುಣಮಟ್ಟ ಹಾಳಾಗುತ್ತೆ, ಅವಕ್ಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಮತ್ತೆ ಇಷ್ಟೆಲ್ಲ ಮೌಲ್ಯವರ್ಧನೆಗೊಳಿಸುವಂತ ಸಂದರ್ಭದೊಳಗೆ ಸ್ವಚ್ಛತೆಯ ಮಹತ್ವ ಸ್ವಲ್ಪ ಹೇಳಿ. ಹೌದು, ಇವತ್ತಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಹದಗೆಡ್ತಾ ಇರೋದು ಯಾಕೆ ಅಂತಂದಾಗ, ಒಂದು, ನಾವು ಸರಿಯಾದಂತ ಪದಾರ್ಥಗಳನ್ನ ತಿಂತಾ ಇಲ್ಲ ಇರೋದು, ಮತ್ತೆ ಆಹಾರವನ್ನ ತಯಾರಿ ಮಾಡಬೇಕಾದ್ರೆ ಗುಣಮಟ್ಟವನ್ನ ನಾವು ಕಾಪಾಡ್ಕೊಳ್ಳದೆ ಇರೋದು ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳದೆ ಇರುವಂತದ್ದು. ನಾವು ಯಾವುದೇ ಒಂದು ಪದಾರ್ಥವನ್ನ ಮಾಡಬೇಕಾದ್ರೆ ಸರಿಯಾಗಿ ಕೈಯನ್ನ ತೊಳ್ಕೋಬೇಕು. ನಾವು ಮಾಡ್ತಾ ಇರುವಂತ ಪದಾರ್ಥವನ್ನು ತಯಾರಿಸಿರುವಂತ ಜಾಗವನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ನಾವು ಯಾವುದೇ ಹಣ್ಣು ಅಥವಾ ತರಕಾರಿಗಳನ್ನ ತಿಂದಾಗ ಅದನ್ನ ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದು ಅದರ ಮೇಲಿರುವಂತ ನೀರು ಸಂಪೂರ್ಣವಾಗಿ ಒಣಗಿ ಹೋಗುವವರೆಗೂ ಕಾದು ಅನಂತರ ಅದನ್ನ ಉಪಯೋಗಿಸ್ಕೋಬೇಕು. ಮತ್ತೆ ನಾವು ಪ್ರತಿಯೊಂದು ವಸ್ತುಗಳನ್ನ ಉಪಯೋಗಿಸುವಂತೂ, ಅಥವಾ ಪಾತ್ರೆಗಳಾಗ್ಬೋದು ಅಥವಾ ಬಾಟಲಿಗಳಾಗ್ಬೋದು, ಪ್ಯಾಕೇಜಿಂಗ್ ವಸ್ತುಗಳು ಯಾವುದನ್ನೇ ಉಪಯೋಗಿಸ್ಬೇಕಾದ್ರು ಅವುಗಳನ್ನ ಕೂಡ ಉಪಯೋಗಿಸುವ ಮೊದಲು ತುಂಬಾ ಸ್ವಚ್ಛವಾಗಿ ತೊಳೆದು ಉಪಯೋಗಿಸ್ಕೋಬೇಕು. ಮತ್ತೆ ಪದಾರ್ಥಗಳನ್ನ ತಯಾರಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ಕಬ್ಬಿಣದ ಪದಾರ್ಥಗಳನ್ನ, ಅಂದ್ರೆ ಕಬ್ಬಿಣದ ಚಾಕು ಮತ್ತೆ ಇನ್ನೊಂದನ್ನ ಉಪಯೋಗಿಸಬಾರದು. ಯಾಕೆ ಅಂತಂದ್ರೆ ಅವು ಆಹಾರದ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರುತ್ತವೆ. ಹಾಗಾಗಿ ಸ್ಟೀಲ್ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೋಬೇಕು. ಇಲ್ಲ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಬಂದು ಆಹಾರ ಪದಾರ್ಥಗಳು ಬೇಗ ಹಾಳಾಗ್ಲಿ ಅಂತ ಮಾಡ್ತವೆ, ಇಲ್ಲ ನಮ್ಮ ಆರೋಗ್ಯವನ್ನ ಕೂಡ ಹದಗೆಡಿಸುತ್ತೆ. ಇನ್ನೊಂದು, ಈ ಹಲಸನ್ನು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗತ್ತೆ ಅಥವಾ ಸಕ್ಕರೆ ಕಾಯಿಲೆ ಇದ್ದವರು ಈ ಹಲಸನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಇಲ್ಲ, ಅದು ಒಂದು ತಪ್ಪು ಕಲ್ಪನೆ ಸರ್. ಅದು ನಾವು ಆಹಾರ ಪದಾರ್ಥಗಳನ್ನ ನಾವು ತಿನ್ಬೇಕಾದ್ರೆ ಸಕ್ಕರೆ ಕಾಯಿಲೆ ಇರುವಂತವರು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಅಂತಂದ್ರೆ ನಾವು ತಿಂದಂತ ಆಹಾರ ಸಕ್ಕರೆಯಾಗಿ ಪರಿವರ್ತನೆ ಆಗುವಂತದ್ದು. ಈ ಹಲಸಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇದೆ. ಹಾಗಾಗಿ ಇದನ್ನ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಯಾವುದೇ ರೀತಿಯಾದಂತ ಕೆಟ್ಟ ಪರಿಣಾಮ ಉಂಟಾಗುತ್ತೆ, ತಿನ್ನಬಹುದು ಅವರು. ಮತ್ತೆ ಈ ಹಣ್ಣನ್ನ ಮಕ್ಕಳಿಗೆ ಹೆಚ್ಚಿಗೆ ತಿನ್ನೋದ್ರಿಂದ ಏನಾದರೂ ತೊಂದರೆ ಇದೆಯಾ? ಈ ಹಣ್ಣನ್ನ ಹೆಚ್ಚಿಗೆ ತಿನ್ನೋದ್ರಿಂದ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮ ಆಗೋದಿಲ್ಲ. ಈ ಹಣ್ಣನ್ನ ತಿನ್ನೋದ್ರಿಂದ ಇದರಲ್ಲಿ ಬೀಟಾ ಕೆರೋಟಿನ್ ಅಂತ ಒಂದು ಪೋಷಕಾಂಶ ಇರುತ್ತೆ. ಅದು ನಮ್ಮ ಕಣ್ಣುಗಳು ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಅನ್ನೋದಕ್ಕೆ ಸಹಾಯ ಮಾಡುತ್ತೆ. ಅದು ಅಲ್ಲದೆ ಇದರಲ್ಲಿ ನಾರಿನಂಶ ಇರುತ್ತೆ, ಅದು ನಮ್ಮ ಆಹಾರವನ್ನ ಚೆನ್ನಾಗಿ ಕರಗಿಸುತ್ತೆ. ಮತ್ತೆ ನಮ್ಮ ರಕ್ತದಲ್ಲೂ ಕೂಡ ಇದು ಸಾಕಷ್ಟು ಶಕ್ತಿಯನ್ನ ನೀಡುತ್ತೆ. ಹಾಗಾಗಿ ಇದು ಅತ್ಯುತ್ತಮವಂತ ಹಣ್ಣು, ಬಹಳಷ್ಟು ಜನಕ್ಕೆ ಅರಿವಿಲ್ಲ, ಇದನ್ನ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಏನ್ ಹೇಳ್ತೀರಿ ಡಾಕ್ಟರ್? ಹಲಸು ಒಂದು ಅತ್ಯುತ್ತಮವಾದಂತಹ ಹಣ್ಣು. ಇದು ಇತ್ತೀಚೆಗೆ ಬಹಳಷ್ಟು ಜನಕ್ಕೆ ಇದು ಅರಿವು ಇಲ್ಲ ಇದ್ರ ಬಗ್ಗೆ. ಇದ್ರ ಬಗ್ಗೆ ಅರಿವನ್ನ ಪಡ್ಕೊಂಡು ಅದನ್ನ ಉಪಯೋಗಿಸ್ಬೇಕು. ಇದರಿಂದ ಹಲವಾರು ರೀತಿಯಂತ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿ ಮಾರಾಟ ಮಾಡಿದಾಗ ಹೆಚ್ಚಿನ ಲಾಭವನ್ನ ಕೂಡ ನಾವು ಗಳಿಸ್ಕೋಬಹುದು. ಒಂದು ಒಳ್ಳೆ ಉದ್ಯೋಗ ಸೃಷ್ಟಿಸುತ್ತೆ. ಇದು ಒಂಥರ ಒಂದು ಶಾಪಗ್ರಸ್ತ ಹಣ್ಣು ಆದಂಗ ಆಗಿದೆ. ಆ ಶಾಪಗ್ರಸ್ತ ಹಣ್ಣಲ್ಲ ಇದು, ಇದು ಒಳ್ಳೆ ವರ, ಇದು ವರ ದೇವರು ವರ ನೀಡಿರುವಂತ ಒಂದು ಹಣ್ಣು. ಅದನ್ನ ಉಪಯೋಗಿಸ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋ ಒಂದು, ಅಂದ್ರೆ ಲಾಭ ಆಗುತ್ತೆ ಅನ್ನೋ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತೀವಿ. ಒಳ್ಳೆದು ಡಾಕ್ಟರ್ ಚಂದನ್ ಅವರು, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಈ ಹಲಸಿನ ಮೌಲ್ಯವರ್ಧನೆ ಹೇಗೆ ಮಾಡಬಹುದು, ಏನೆಲ್ಲ ಅನುಕೂಲ, ಮಾರಾಟಕ್ಕೂ ಕೂಡ ಸಾಕಷ್ಟು ಅವಕಾಶ ಇದೆ, ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಮತ್ತು ಇದನ್ನು ತಿನ್ನುವುದರಿಂದ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಇದೆ ಅಂತೇಳಿ ಹೇಳಿದ್ರಿ. ಇಷ್ಟೆಲ್ಲ ನಮ್ಮ ಕೇಳುವರು ಗಮನಿಸಿದ್ರು, ಅದನ್ನ ಫಾಲೋ ಮಾಡ್ತಾರೆ ಅಂತೇಳಿ ಆಶಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರಸಗೊಬ್ಬರಗಳ ಬಳಕೆ ಕುರಿತು ಕೆಲವು ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಚಂದನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಈಗ ರೈತರಿಗೆ ಸಲಹೆಗಳು. ರಸಗೊಬ್ಬರಗಳ ಬಳಕೆ ಕುರಿತು ಕೆಲವು ಸಲಹೆಗಳು ಹೀಗಿವೆ. ಸಾವಯವ ಗೊಬ್ಬರಗಳನ್ನು ಸ್ವಂತವಾಗಿ ಉತ್ಪಾದಿಸಿ ಬಳಸಬೇಕು. ಅವುಗಳನ್ನು ಖರೀದಿಸಿ ಬಳಸುವುದು ಸಾಗುವಳಿ ವೆಚ್ಚವನ್ನು ಹೆಚ್ಚಿಸುತ್ತದೆ. ಗೊಬ್ಬರಗಳನ್ನು ಅಧಿಕೃತ ಮಾರಾಟಗಾರರಿಂದ ನಿಗದಿತ ಬಿಲ್ಲು ಪಡೆದು ಖರೀದಿಸಬೇಕು. ಕಡಿಮೆ ಬೆಲೆಯ ಮಿಶ್ರಣ ಗೊಬ್ಬರಗಳನ್ನು ಅನಧಿಕೃತವಾಗಿ ಲಾರಿಗಳಲ್ಲಿ ತಂದು ಗ್ರಾಮ ಮಟ್ಟದಲ್ಲಿ ಮಾರಾಟ ನಡೆಯುತ್ತಿದ್ದರೆ ಆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಬೇಕು. ರಂಜಕ ಮತ್ತು ಪೊಟ್ಯಾಷ್ ಪೋಷಕಾಂಶಗಳು ಬೆಳೆಗಳಿಗೆ ಅಗತ್ಯ. ಅವುಗಳನ್ನು ಅರ್ಧದಷ್ಟು ಸಾರಜನಕದೊಂದಿಗೆ ಮೂಲ ಗೊಬ್ಬರವಾಗಿ ಬಳಸಬೇಕು. ಬಿತ್ತನೆ ಸಾಲುಗಳಿಗುಂಟ ಬೀಜಗಳಿಂದ 2 ಅಂಗುಲ ಆಳ ಮತ್ತು 1 ಅಂಗುಲ ಪಕ್ಕದಲ್ಲಿ ರಸಗೊಬ್ಬರವನ್ನು ಬಿತ್ತುವುದರಿಂದ ಪೋಷಕಾಂಶ ಪೋಲಾಗುವುದಿಲ್ಲ. ಉಳಿದ ಸಾರಜನಕವನ್ನು ಕಂತುಗಳಲ್ಲಿ ಮೇಲುಗೊಬ್ಬರವಾಗಿ ನೀಡಬೇಕು. ಜಿಪ್ಸಮ್, ಜಿಂಕ್ ಮತ್ತು ಬೋರಾನ್ಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಬಳಸಬೇಕು. ಇವುಗಳ ಪ್ರಮಾಣ ಹೆಚ್ಚಾದಲ್ಲಿ ಬೆಳೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದು. ಗೊಬ್ಬರಗಳನ್ನು ಬೆಳೆಯ ಅವಧಿಯ 1/3 ಪೂರೈಸುವುದರೊಳಗೆ ನೀಡಿದ್ದಲ್ಲಿ ಬೆಲೆಯ ಇಳುವರಿ ಸುಧಾರಣೆ ಸಾಧ್ಯ. ಮಳೆಯ ಅನಿಶ್ಚಿತತೆ ಇರುವ ಈ ದಿನಮಾನಗಳಲ್ಲಿ ಮೂಟೆಗಟ್ಟಲೆ ಗೊಬ್ಬರ ಬಳಸುವುದು ಸರಿಯಲ್ಲ. ದೀರ್ಘ ಶುಷ್ಕ ಅವಧಿ, ನಂತರ ಮಳೆ ಬಂದಾಗ ಅಥವಾ ಸತತ ಮಳೆಯಾಗಿ ಅತಿ ತೇವದಿಂದ ಬೆಳೆಗಳ ಬೇರುಗಳ ಕಾರ್ಯಚಟುವಟಿಕೆ ಕಡಿಮೆಯಾಗುತ್ತದೆ. ಆಗ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಅಗತ್ಯಕ್ಕೆ ತಕ್ಕಂತೆ ಸಿಂಪಡಣೆ ಮಾಡಿ ಬೆಳೆಯ ನಿರ್ವಹಣೆ ಮಾಡಬೇಕು. ಸಾವಯವ ಗೊಬ್ಬರವನ್ನು ಟ್ರೈಕೋಡರ್ಮಾ ಬೆರೆಸಿ ಬೆಳೆಯ ಸಾಲುಗಳಿಗುಂಟ ಬಿತ್ತನೆ ಮೂಲಕ ಗೊಬ್ಬರಗಳ ಸಮರ್ಥ ಬಳಕೆ ಮತ್ತು ಪರಿಣಾಮಕಾರಿ ಬೆಳೆ ರೋಗಗಳ ನಿರ್ವಹಣೆ ಸಾಧ್ಯ. ಆಕಾಶವಾಣಿ ಕಾರವಾರ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ನಾವೇಳಿದ ಮಾತೇನೋ, ನುಟ್ಟಿ ಒಳಗಿರುವ ಚಿರ ಕವಲಿಯೋ, ನಾನೇಳಿದ ಮಾತೇನೋ, ನುಟ್ಟಿ ಒಳಗಿರುವ ಚಿರ ಕವಲಿಯೋ, ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋಳಗಿರುವ ಚಿರ ಕವಲಿ ಕೊಟ್ಟಾರೋ, ಕ್ವಾಟರ ತೋ ಮೆಟ್ಟ ಗಳಿಯಂದೋ, ಮೆಟ್ಟ ಗಳಿಯದ ತಾಯೇ ಕೇಳೆ ಏನಾಗಬೇಕೆ ಮಗಳೇ ಬಡ ಉಳಿಯೋಳಗಿರುವ ಚಿರ ಕೌಲಿ ಕೊಟ್ಟೋ, ಬೆಗ ಮಗಳೇ ಬಡ ಉಳಿಯೋ, ಬೆಗ ಮಗಳೇ ಬಡ ಉಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋ, ಮಗಳೇ ಬಳಗುಳಿ ತಾಯೇ ಕೇಳೆ ಬಾಗಿಲ ನಂಬಿರುವ ಚಚ ಮರಲೋ, ಬಾಗಿಲ ಮುಂದಿನ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೆ ಗಳಿಯಾನೋ, ಚಚಿ ಮಾರ ಕೊಟ್ಟರು ತೋ ಬಾಗಿಲ ಮೆಟ್ಟ ಗಳಿಯಂದೋಳಗಳವಾಗಿ ಹೊಟ್ಟೆ ಒಳಗೆಲ್ಲ ಕಳ ಮಳೆಯೋ, ಮಗಳೇ ಮೆಟ್ಟಂಗಳಗಳವಾಗಿ ಹೊಟ್ಟೆ ಒಳಗಲ್ಲ ಕಳಮಳೆ ಕಂಗಳ ಮಳೆಯೋ, ಹುಟ್ಟಿದ ಮಗಳೇ ನೆರ ಮನೆಯೋಳಗಲ ಕಳಮಳೆ ಕಂಗಳ ಮಳೆಯೋ, ಹುಟ್ಟಿದ ಮಗಳೇ ನೆರ ಮನೆಗೋ, ಮಗಳೇ ನೆರ ಮನೆಗೋಗುವಾಗೆ ಮಗಳಂತಾರುವ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋಳಗುವಾಗ ಮನೆಯೇ ಭಿನ್ನತಾವೋ, ಮನೆ ಮಗಳೇ ಕೊಳ್ಳೋ ತೆಣೆಯೋ ಮಗಳೇ ಕೊಳ್ಳೋ ತೆಣೆ ಮನೆ ಅಪ್ಪ ಕೇಳೋ, ಮಗಳಂತ ರುವ ಬರ ಕೊಳೋ, ಬರ್ಕೊಳ್ಳೋ ಪಲ ಕೇಳೋ, ರುವ ನೋಡ ಜಾನ ಮರ ಕೊಳ್ಳೋ, ಅಂತ ರುವ ಬರ್ಕೊಳ್ಳೋಲಪ್ಪ ಕೇಳೋ, ರುವ ನೋಡ ಜಾನ ಮರ ಕೊಳ್ಳೋ, ಹಾಡ ಕಲತೆಯೋ ಕಲ ಕಲತೆ ಮರದೆಯೋ, ಮಳೆಯಿರುವ ಚಲೋ ಕಲ ಕಲುತೆ ಮರದೆಯೋ, ಕಲ ಒಳಗಿರುವ ಬುಗೋರಿಯೋ, ಒಳಗಿನ ಬಂಗ್ರಿ ಗಣೆ ಕೇಳೋ ಕಲಾತೆಯೋ, ಕಲ ಮೇಲೆ ಬಂಗ್ರಿ ಮಗಳೇ ತಾಯ ತಿಂದಾಡ ಕಲಾತೆಯೋ, ತಿಂದಾಡ ಕಲ್ತೆ ಭಗತರ ಮಗಳೇ ಕಾಯ ತಿಂದಾಡ ಕಲಾತೆಯೋ, ಕಲತೆ ಬಗತಾರ ಮಗನೇ ಎಲ್ಲ ತಿಂದಾಡ ಮರ ಹಾಕೊಂಡು ತಿಂದಾಡ ಕಲತೆ ಬಗತಾರ ಮಗಳೇ.